ಭಾರತೀಬ್ರಹ್ಮ ವೀಕ್ಷಣ ಕನಕನಾದೇ ಭಾಷಣ ಬಹುವಿಧ ಕರ್ಮಂ ಆತ್ಮನಿಷ್ಠಂ ಕಲ್ಪಿತಂ ಹರ ಹರ ತೀವ್ರಂ ವೀಕ್ಷಣ ಅರಸವಿಹೀನಂ ಸಾರ್ಪಿತಂ ಅತಿಬಲಗಾತ್ರಂ ಸೂಕ್ಷ್ಮನೇತ್ರಂ ಸತ್ಯಯುಕ್ತಂ ಸರ್ವದಾ ಸುಸನ್ನದ್ಧಂ ಸುರಕ್ಷಾರ್ಥಂ ಸುಸನ್ನದ್ಧಂ ಸುರಕ್ಷಾರ್ಥಂ ಸೂಕ್ಷ್ಮನೇತ್ರಂ ಸತ್ಯಯುಕ್ತಂ ಸರ್ವದಾ ಸುಸನ್ನ